ಯಾಕ್ರಿ ನಿನ್ನೆ ವಾಕಿಂಗ್ ಬರ್ಲಿಲ್ಲ? ಅಯ್ಯೋ, ಸ್ವಲ್ಪ ಶುಗರ್ ಜಾಸ್ತಿ ಆಗಿ ಸುಸ್ತಾಗ್ಬಿಟ್ಟಿತ್ತು. ನೀವು ಎರಡನೇ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿಲ್ವಾ? ಫಸ್ಟ್ ಡೋಸ್ ತಗೊಂಡಿದ್ದೀನಿ, ಸಾಕು ಬಿಡಿ, ಏನಾಗೋದಿಲ್ಲ. ನೀವು ತಪ್ಪು ಮಾಡ್ತಾ ಇದ್ದೀರಾ, ಬಿಪಿ ಶುಗರ್ ಇರೋರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಬನ್ನಿ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಸೆಕೆಂಡ್ ಡೋಸ್ ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಬಿಪಿ ಶುಗರ್ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲರಿಗೂ ಇಷ್ಟ ಧನರೇಖಾ, ಪ್ರತಿ ಮನದಲ್ಲೂ ಧನರೇಖಾ. ಎಲ್ಐಸಿ ಧನ್ ರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. ಎಲ್ಐಸಿ ಧನ್ ರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಎಲ್ಲರಿಗೂ ಇಷ್ಟ ಧನ ರೇಖಾ. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ. ಷರತ್ತುಗಳು ಅನ್ವಯ. ಆಂಟಿ, ಎಬಿಎಆರ್ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ಲಿ ಮಾಡಿಸ್ಬೇಕು ಕಾರ್ಡು? ಔಟ್ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ ಆಂಟಿ? ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹೂವಿನ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಟಿ ಸತೀಶ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮದ ಯುವ ಕೃಷಿಕರನ್ನೊಬ್ಬರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಲಾಭದಾಯಕವಾಗಿ ಈ ಒಂದು ಹೂವಿನ ಕೃಷಿಯನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಸತೀಶ್ ಅವರಿಂದ ಕೇಳಿ ಪಡೆಯೋಣ. ನಮಸ್ಕಾರ ಸತೀಶ್ ಅವರೇ. ಸರ್ ನಮಸ್ತೆ. ಸರ್ ಸತೀಶ್ ಅವರೇ, ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಬಾಲ್ಯದಲ್ಲಿ ಸರ್ ನಾವು ಕನ್ನಡ ಮೀಡಿಯಮಿಂದ ಓದಿ ಆಮೇಲೆ ಸೈನ್ಸ್ ತೊಗೊಂಡ್ವಿ, ಆಮೇಲೆ ಇಂಗ್ಲೀಷ್ ಮೇಜರ್ ಎಂಎ ಮಾಡ್ಕೊಂಡು ಮುಗಿಸ್ಕೊಂಡಿದ್ವಿ. ಈಗ ನಾವು ಒಂದು ಸ್ವಲ್ಪ ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಬಂದು ಬೇರೆ ಪೋಸ್ಟ್ಗೆ ಹೋಗ್ದಾನೆ ಗೌರ್ಮೆಂಟ್ ಜಾಬ್ಗಿಂತ ಅತಿ ಹೆಚ್ಚಾಗಿ ನಾವು ಹೂವಿನ ಬೆಳೆಯಲ್ಲಿ ಬೆಳಿಬೋದು ಅನ್ನೋ ಒಂದು ಅನಿಸಿಕೆಯಿಂದ ನಾವು ಬಂದು ಇದನ್ನು ಹೂವಿನ ಬೆಳೆಯನ್ನು ಬೆಳೆಯೋಕ್ಕೆ ಶುರು ಹಚ್ಕೊಂಡಿದ್ದೀವಿ ಸರ್. ಈಗ ಎಮ್ ಎ ಪದವಿ ಪಡ್ಕೊಂಡ್ರು ಈಗ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ಬೇಕಂತ ಆಸಕ್ತಿ ಬರಲಿಲ್ವಾ? ಇಲ್ಲ ಸರ್, ನಾವು ಕೃಷಿಕರ ಮಕ್ಕಳು ಆಗಿ ಅದಕ್ಕಿಂತ ಲಾಭದಾಯಕ ಆಗಿ ದುಡಿದು ನಾವು ತೋರಿಸ್ಬೇಕನ್ನೋ ಒಂದು ಅಭಿಮಾನದಿಂದ ನಾವು ಕೃಷಿ ಮಾಡೋಕ್ಕೆ ಹತ್ಕೊಂಡ್ವಿ. ಕೃಷಿಯಲ್ಲಿ ಬೇರೆ ಬೆಳೆಗಿಂತ ಹೂವಿನ ಬೆಳೆಯಲ್ಲಿ ಲಾಭ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ನಮ್ಮ ಫ್ರೆಂಡ್ಸು ಮತ್ತು ತೋಟಗಾರಿಕೆ ಇಲಾಖೆಯಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲ ಹೋಗಿ ತಿಳ್ಕೊಂಡಿವಿ. ಅಷ್ಟೊಂದು ವಿದ್ಯಾಭ್ಯಾಸ ಮಾಡಿಕೊಂಡು ಕೃಷಿ ಬಂದಾಗ ನಿಮ್ಮ ತಂದೆ ತಾಯಿಯರು ಅಂದರೆ ಸಲೀಸಾಗಿ ಒಪ್ಕೊಂಡ್ರೆ ನಿಮಗೆ ಕೃಷಿಗೆ ಬಾರಪ್ಪ ಅಂತೇಳಿ? ಇಲ್ಲ ಸರ್, ಖಂಡಿತ ಒಪ್ಕೊಳ್ಳಿಲ್ಲ. ಯಾಕಂದರೆ ನೀನು ನೋಡಪ್ಪ, ಒಳ್ಳೆ ಪೋಸ್ಟ್ ಮಾಡ್ಕೊಂಡಿದ್ದೀಯಾ, ಗ್ರಾಜ್ಯುಯೇಟ್ ಆಗಿದೆಯಾ, ಎಮ್ ಎ ಮಾಡ್ಕೊಂಡಿದ್ದೀಯಾ, ನೀನು ಎಲ್ಲಾದರೂ ಹೋಗ್ಬಿಟ್ಟು ಒಂದು ಲೆಕ್ಚರ್ ಪೋಸ್ಟೋ ಇಲ್ಲ ಯಾವ್ದನ್ನ ಇದಕ್ಕೆ ಹೋಗ್ರಿ ಕಾಲೇಜಿಗೆ, ಇಲ್ಲಿ ಬೇಡ ಅಂತ ಹೇಳಿದೆ ಸರ್. ಕೃಷಿಯಲ್ಲಿ ಭಾಳ ಆಸಕ್ತಿ ಇತ್ತು, ಆದ್ದರಿಂದ ನಾನು ಕೃಷಿ ಮಾಡಬೇಕನ್ನೋ ಒಂದು ಆಸಕ್ತಿಯಿಂದ ಬಂದು ಕೃಷಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ಸರ್. ಈಗ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಬರೋಕೆ ಮೂಲತಃ ಏನು ಕಾರಣ ಅಂತ ಹೇಳ್ತೀರ ಸರ್? ಮೂಲಂತ ಅಂದರೆ ನಮ್ಮ ಕಡೆಗೆ ಭಾಳ ನೀರಿನ ಅಭಾವ ಆಗ್ಬಿಡುತ್ತೆ ಸರ್. ನೀರಿನ ಅಭಾವ ಆದಾಗ ನಾವು ಜಾಸ್ತಿ ಇಲ್ಲಿ ನಮ್ಮ ಭೂಮಿಯಲ್ಲಿ ಮೆಕ್ಕೆಜೋಳ, ಈರುಳ್ಳಿ, ಜೋಳನ ಬೆಳೀತಿದ್ವಿ ಸರ್. ಅದರಲ್ಲಿ ಲಾಭ ಅನ್ನೋದು ನೋಡ್ತಿದ್ವಿ ಸರ್, ಆದರೆ ಅತ್ಯಧಿಕ ಲಾಭ ನೋಡ್ತಿರ್ಲಿಲ್ಲ. ಇದು ಈರುಳ್ಳಿ ರೇಟ್ ಆದರೆ ಮಾಡ್ತಿದ್ವಿ, ಇಲ್ಲ ರೇಟ್ ಆಗಲಿಲ್ಲ ಅಂದರೆ ಅದು ಲಾಭದಾಯಕ ಆಗ್ತಿರ್ಲಿಲ್ಲ ಸರ್. ಮತ್ತು ನಮಗೆ ನೀರಿನ ಕೊರತೆ ಆದಮೇಲೆ ಒಂದು ತೋಟಗಾರಿಕೆ ಇಲಾಖೆಯಿಂದ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ, ನಮಗೆ ಅವರೆಲ್ಲ ಒಂದು ಸಹಕಾರ ಕೊಟ್ಟರು ತೋಟಗಾರಿಕೆ ಇಲಾಖೆಯಿಂದ. ಆಗ ನನಗೆ ಹೂವಿನ ಆಸಕ್ತಿ ಬಂತು ಸರ್. ಹೂವಿನಲ್ಲಿ ಫಸ್ಟು ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡೆ, ಅದರಲ್ಲಿ ಲಾಭದಾಯಕ ಕಾಣಿಸ್ತು. ಅದರಿಂದ ಒಂದು ಇಂಚು ಒಂದೂವರೆ ಇಂಚಿಂದ ನಾನು ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ಒಂದು 4 ಎಕರೆಯಿಂದ 5 ಎಕರೆವರೆಗೂ ಹೂವಿನ ಬೆಳೆ ಮಾಡಿಕೊಂಡೆ ಸರ್. ಈಗ ಒಟ್ಟಾರೆ ಇಲ್ಲಿ 8 ಎಕರೆ ಕೃಷಿ ಜಮೀನಿದೆ ಈ ಪ್ಲಾಟು? 5 ಎಕರೆ ಇದೆ ಸರ್ ನಮ್ಮದು. ಊರು ಬಿಟ್ಟು ಈಗ ಹೊಲದಲ್ಲೇ ಮನೆ ಮಾಡಿಕೊಂಡು ಈ ಕೃಷಿ ಮಾಡ್ಬೇಕಂತ ಯಾಕೆ ಅನಿಸ್ತು? ಈಗ ಇಲ್ಲಿ ಬರಬೇಕಂದ್ರೆ ಮನೆಯಿಂದ 2 ಕಿಲೋಮೀಟರ್ ಆಗುತ್ತೆ ಸರ್, ಕೋನ್ಸಾರದಿಂದ ನಮ್ಮ ಇದಕ್ಕೆ ತೋಟಕ್ಕೆ. ಆದ್ದರಿಂದ ನಾವು ಇಲ್ಲೇ ತೋಟದಲ್ಲೇ ಮನೆ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಲಾಭದಾಯಕ ಇರುತ್ತವಲ್ಲ, ಕೃಷಿ ಇದರಲ್ಲಿ ಮಾಡ್ಕೊಬೋದು, ಮತ್ತು ಮನೆ ಮುಂದೆ ಇರ್ತೀವಿ, ಎಲ್ಲ ಕೆಲಸಗಳು ಮುಗಿಸ್ಕೊಬೋದು ಬೇಗ ಅಂತೇಳಿ ನಾವು ಇಲ್ಲಿ ಬಂದ್ವಿ ಸರ್. ಈಗ ಹೂವಿನ ಕೃಷಿ ಮಾಡಬೇಕು ಅಂದ್ಕೊಂಡಾಗ ಪ್ರಾರಂಭದಲ್ಲಿ 8 ಎಕರೆ ಯಾವ ಹೂವನ್ನು ಬೆಳೆದ್ರೆ ಸರ್? ಪ್ರಾರಂಭ ಬಂದ್ಬಿಟ್ಟು ನನಗೆ ಸ್ವಲ್ಪ ಕಲರ್ ಅನ್ನೋದು ಒಂದು ಇದಾಯ್ತು ಸರ್ ಅನುಭೋಗ. ಸೇವಂತಿಗೆ ಕಲರು. ಅದರಲ್ಲಿ ಲಾಭದಾಯಕ ಅಂದರೆ ಒಂದು 40-50 ರೂಪಾಯಿ ಕೆ ಜಿ ಆಯಿತು. ಅದನ್ನು ಸ್ವಲ್ಪ ಮಾಡಿಕೊಂಡೆ ಸರ್ ಒಂದು 1/4 ಎಕರೆ. ಅದರಿಂದ ಲಾಭದಾಯಕ ಬಂದಮೇಲೆ ನಾನು ಅದನ್ನು 1 ಎಕರೆಯಿಂದ 2 ಎಕರೆಗೆ ಮಾಡಿಕೊಂಡೆ ಸರ್. ಅದನ್ನು ಎಲ್ಲ ಮಾರ್ಕೆಟ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಕಳಿಸಿದೆ ಸರ್. ಅದು ಲಾಭ ಬಂದಮೇಲೆ ನಾನು ಬೇರೆ ಬೇರೆ ತಳಿಯ ಇನ್ಫಾರ್ಮೇಷನ್ ತಿಳ್ಕೊಂಡು ಬೇರೆ ಕಡೆಯಿಂದ ಸಸಿಗಳನ್ನ ತಂದು ನಾನು ನಾಟಿ ಮಾಡಿ ಬೆಳೆಯನ್ನು ಬೆಳೆಯೋಕ್ಕೆ ಹಚ್ಕೊಂಡೆ ಸರ್. ಈಗ ಕಲರ್ ಸೇವಂತಿಗೆ ಹೂವಿನಲ್ಲಿ ಯಾವ ರೀತಿ ಲಾಭ ಕಂಡ್ರೆ, ಯಾವ ರೀತಿಯಾದಂಥ ಒಂದು ಕೃಷಿ ಮಾಡಿಕೊಂಡು? ಸರ್, ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಡ್ಕೊಂಡು ಇದರಿಂದ ಸ್ವಲ್ಪ ಲಾಭದಾಯಕ ಅಂದರೆ ನಮ್ಮ ಮನೆಯವ್ರಿಗಿಂತ ನಮ್ಮ ಎಲ್ಲರಿಗೂ ಈಗ 10 ಜನ ಕೆಲಸ ಮಾಡಿದರೆ ಅದ್ರಿಗೆ 10 ಜನಕ್ಕೂ ಒಂದು 40-50% ಕೆಲಸ ಸಿಕ್ಕಂಗೆ ಆಯಿತು. ನಮಗೆ ಲಾಭದಾಯಕನೂ ಆಯ್ತು ಸರ್ ಅದರಲ್ಲಿ. ಹಂಗೆ ಅದನ್ನು ಅತಿ ಹೆಚ್ಚಿಗೆ ಮಾಡ್ಕೊಂಡಾಗ ಒಂದು ದಿನಕ್ಕೆ 5,000 ರೂಪಾಯಿವರೆಗೂ ಲಾಭದಾಯಕ ಆಯ್ತು ಸರ್. ಪ್ರಾರಂಭದಲ್ಲಿ ಕಲರ್ ಸೇವಂತಿಗೆ ಹೂವನ್ನು 1 ಎಕರೆ ಒಳಗಡೆ ಬೆಳೆದ್ರೆ? ಸರ್, ನಾನು 1 ಎಕರೆಯಿಂದ 1.5 ಎಕರೆವರೆಗೂ ಬೆಳೆದೆ ಸರ್. ಏನೇನು ಗೊಬ್ಬರ ಕೊಟ್ಟು ಬೆಳೆದ್ರೆ ಅವಾಗ? ಸರ್, ಫಸ್ಟಿಗೆ ನಾವು ನಮ್ಮ ಮನೇಲಿರುವಂಥ ಕೊಟ್ಟಿಗೆ ಗೊಬ್ಬರ ಹಾಕಿಬಿಟ್ಟು ಸಾವಯವ ಗೊಬ್ಬರಗಳಿಂದ ನಾನು ಅತಿ ಹೆಚ್ಚಾಗಿ ಬೆಳೆದೆ ಸರ್. ಮತ್ತು ನಾನು ಇನ್ನೊಂದು ತಿಳ್ಕೊಂಡೆ, ನಾನು ಬೇರೆ ಅಗ್ರಿಕಲ್ ಇದು ಕಂಪ್ನಿಯವರು ನಮಗೆ ಆಹ್ವಾನ ಮಾಡಿದರು. ಆಗ ನೀನು ವರ್ಕ್ ಮಾಡಪ್ಪ, ನೀನು ಕೃಷಿ ಬಗ್ಗೆ ಗೊತ್ತಿದೆ ಅಂತ ಹೇಳಿದರು. ನಾನು ಟ್ರೈನಿಂಗ್ ತೊಗೊಂಡೆ ಸರ್. ಅಲ್ಲಿ ಹೋಗ್ಬಿಟ್ಟು 8 ದಿನ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ತೊಗೊಂಡ್ಮೇಲೆ ನನಗೆ ನಾನು ಹೋಗ್ಬೇಕು ಅದನ್ನೆಲ್ಲ ಮಾಡಬೇಕನ್ನ ಇದರಲ್ಲಿ ಕಂಪ್ನಿ ಕಡೆಗೆ ಹೋಗ್ಬೇಕಾದ್ರೆ ನನಗೆ ಕೊರೋನಾ ಇದಾಯ್ತು ಸರ್. ಕೊರೋನಾ ಎಫೆಕ್ಟ್ ಆಗಿ ಮತ್ತೆ ನಾನು ಕಂಪ್ನಿಗೆ ಹೋಗಲಿಲ್ಲ ಸರ್. ನಾನು ಮತ್ತೆ ಕೃಷಿಗೆ ಬಂದೆ. ಕೃಷಿಗೆ ಬಂದುಬಿಟ್ಟು ನೆಕ್ಸ್ಟು ನಾನು ಹೊಸ ಹೊಸ ತಳಿನೆಲ್ಲ ಪ್ರಾರಂಭ ಮಾಡಿದೆ ಸರ್. ಕನಕಾಂಬ್ರ 1-2 ಎಕರೆ ಮಾಡಿದೆ, 1-2 ಎಕರೆ ಸುಗಂಧ ರಾಜ ಮಾಡಿದೆ, ಮತ್ತು ಒಂದು ಪತ್ರಿ ಅದನ್ನು ನಾನು ಅದು 1 ಎಕರೆ ಮಾಡ್ಕೊಂಬಿಟ್ಟು ಅದನ್ನೇ ಎಲ್ಲ ಮಾರ್ಕೆಟಿಗೆ ವ್ಯವಸ್ಥೆ ಮಾಡ್ಕೊಂಬಿಟ್ಟು ನಾನು ಅದರಲ್ಲಿ ಕನಕಾಂಬ್ರ ಬಂದುಬಿಟ್ಟು 1 ಕೆಜಿ ಸ್ಟಾರ್ಟಿಂಗು 500-600 ಸಿಕ್ತು. ಮತ್ತು ಸುಗಂಧ ರಾಜ 1 ಕೆಜಿಗೆ 500-300-400 ಮಾರ್ಕೆಟು ಇದ್ದಂಗೆಲ್ಲ ನಡೆಯುತ್ತೆ. ಮತ್ತು ಹಬ್ಬ ಸೀಸನ್ಗಳಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಸರ್. ಹಿಂಗಾಗ್ಬಿಟ್ಟು ನಾನು ಇದನ್ನೇ ಜಾಸ್ತಿ ಅಳವಡೆ ಮಾಡ್ಕೊಂಡಿದ್ದೆ ಸರ್. ಈಗ ಹೂವಿನ ಕೃಷಿ ಮಾಡೋಂಥ ನಮ್ಮ ರೈತರು ಯಾವುದೇ ಒಂದು ಹೂವಿನ ಕೃಷಿಗೆ ಅವಲಂಬಿತರಾಗಬಾರ್ದು ಅಂತ ಹೇಳ್ತೀರಿ? ಹ್ಞೂ ಸರ್, ಯಾವುದೇ ರೈತರು ಆಗಲಿ ಮೊದಲು ನಾವು ಪ್ರಾಮಾಣಿಕತೆ ಕೊಡೋದಂತಂದರೆ ನಾವು ಒಂದೇ ಬೆಳೆಗೆ ಕೊಟ್ಟರೆ ನಮಗೆ ಒಂದೇ ಟೈಮಲ್ಲೇ ರೇಟ್ ಇರೋಲ್ಲ. ಈಗ ಮಿಶ್ರ ತಳಿನ ಮಾಡಿಕೊಂಡ್ರೆ ಒಂದಲ್ಲ ಇನ್ನೊಂದು ಬೆಳೆಯಲ್ಲಿ ಯಾವ್ದು ಕ್ರಿಯೇಟ್ ಇರುತ್ತೋ ಅದರಲ್ಲಿ ನಮಗೆ ಸಿಗುತ್ತೆ ಸರ್ ವರ್ಕೌಟು. ಒಂದೇ ಅಂದರೆ ನಮಗೆ ಕೃಷಿಯಲ್ಲಿ ಲಾಭ ಸಿಗಲ್ಲ ಸರ್. ಸೇವಂತಿಗೆಯಲ್ಲಿ ಸಾಕಷ್ಟು ಲಾಭ ಕಂಡ್ರಲ್ಲ, ಅದೇ ಸೇವಂತಿಗೆ ಹೂವನ್ನು ಇನ್ನೂ ಹೆಚ್ಚು ಹೆಚ್ಚು ಬೆಳಿಬೇಕು ಅನಿಸ್ಲಲ್ವಾ ಸರ್? ಬರ್ತಾ ಬರ್ತಾ ಕೊರೋನಾ ಎಫೆಕ್ಟ್ ಆಗಿಬಿಟ್ಟು ಅದು ಮಾರ್ಕೆಟು ಬೆಂಗಳೂರು ಆ ಕಡೆ ಎಲ್ಲ ಹೋಗೋದೆಲ್ಲ ನಿಂತುಬಿಡ್ತು ಸರ್. ಹಾಗಾಗಿ ನಾವು ಅದನ್ನು ಇಲ್ಲಿ ಸೇಲಿಂಗ್ ಮಾಡೋದಾಗಲಿಲ್ಲ ಸ್ಥಳೀಯವಾಗಿ. ಅದನ್ನು ನಿಲ್ಲಿಸಿಬಿಟ್ಟು ಈಗ ಹೊಸ ತಳಿಗಳನ್ನ ಆರಂಭ ಮಾಡ್ಕೊಂಡಿದ್ದೀವಿ ಸರ್. ಈಗ ಕಾಕಡ ಇದು ಮಲ್ಲಿಗೆ ಮತ್ತು ಗುಲಾಬಿ ಈಗ ಸೇವಂತಿಗೆ ಚೆಂಡು ಹೂವು ಹೀಗೆ ಮುಂತಾದವು ಯಾವ ಸೀಸನಲ್ಲಿ ಯಾವ ಇವು ಇರ್ತವೋ ಅವನ್ನ 1 ಎಕರೆ 2 ಎಕರೆ 3 ಎಕರೆ 5 ಎಕರೆವರೆಗೂ ಹಾಕ್ಬಿಟ್ಟು ಬೆಳೆಯೋಕೆ ಹಚ್ಕೊಂಡಿದ್ದೀವಿ ಸರ್. ಇಷ್ಟೊಂದು ಹೂವಿನ ಬೆಳೆ ಬೆಳೀತಾ ಇದ್ರಲ್ಲ, ಕನಕಾಂಬ್ರ ಬೆಳೀತಾ ಇದ್ರಿ, ಸೇವಂತಿಗೆ ಬೆಳೀತಾ ಇದ್ರಿ, ಗುಲಾಬಿ ಬೆಳೀತಾ ಇದ್ರಿ, ಮತ್ತಿನ್ನೊಂದು ಸುಗಂಧ ರಾಜ ಬೆಳೀತಾ ಇದ್ರಿ, ಇವೆಲ್ಲ ಹೂವಿನಲ್ಲಿ ನಿಮಗೆ ಯಾವುದು ಹೆಚ್ಚು ಲಾಭದಾಯಕ ಅಂತ ಹೇಳ್ತೀರಾ? ಸರ್, ಈಗ ಒಂದೇ ಲಾಭ ಅನ್ನೋದಿಲ್ಲ ಸರ್. ಈಗ ಎಲ್ಲದರಿಂದ ಮೂಲ ಆಧಾರಗಳು ಕಡಿಮೆಯಿಂದ ಅತಿ ಹೆಚ್ಚು ಲಾಭ ರೇಟ್ ಇರೋವರೆಗೂ ಈ ಕನಕಾಂಬ್ರ ಒಂದು ಟೈಮು 500-1,000 ಆಗುತ್ತೆ, 1.5 ಸಾವಿರ ಆಗುತ್ತೆ, 100 ರೂಪಾಯಿನೂ ಆಗುತ್ತೆ ಒಂದು ಟೈಮು. ಅದೇ ಸುಗಂಧ ರಾಜ ಒಂದು ಟೈಮ್ 500 ರೂಪಾಯಿ ಆಗಿದ್ದು 30 ರೂಪಾಯಿ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಯಾವಾಗಲೂ 100-150 ರೂಪಾಯಿವರೆಗೂ ನಡೀತಾ ಇರುತ್ತೆ ಸರ್. ಹಂಗೆ ಆಗ್ಬಿಟ್ಟು 1 ಎಕರೆಗೆ ಬಂದುಬಿಟ್ಟು ಸುಗಂಧ ರಾಜ 50-60 ಕೆಜಿವರೆಗೂ ಬೆಳಿಬೋದು ಒಂದು ದಿನಕ್ಕೆ. ಹಂಗಾಗಿ ನಾವು ಬರೀ 50 ರೂಪಾಯಿ ಆದ್ರೂ ನಮ್ಗೆ 50 ಕೆಜಿಗೆ 5-5 ಇಲ್ಲಿ 25 2.5 ಸಾವಿರ ರೂಪಾಯಿ ಲಾಭದಾಯಕ ಆಯ್ತು ಸರ್. ಅಂದರೆ ಈ ಒಂದು ಹೂವಿನ ಬೆಳೆಯಲ್ಲಿ ಅಂದರೆ ಸೀಸನಿಗೆ ತಕ್ಕಂತೆ ನಮಗೆ ರೇಟ್ ಸಿಗುತ್ತಲ್ವ? ಹ್ಞೂ ಸರ್. ಈಗ ಹೂವಿನ ಬಗ್ಗೆ ಅಂದರೆ ಮಾರ್ಕೆಟಲ್ಲಿ ಓಡಬೇಕಂದ್ರೆ ಹಬ್ಬದ ಸೀಸನ್ಗಳಲ್ಲಿ ಅತಿ ಹೆಚ್ಚಾಗಿ ನಡೀತವೆ. ಹಂಗೆ ಸೀಸನ್ ಟೈಮಲ್ಲಿ ಲಾಭದಾಯಕ ನೋಡ್ಕೊಬೇಕು ಸರ್. ಮಿಕ್ಕಿ ಟೈಮಲ್ಲಿ ಯಾವ್ದಕ್ಕೆ ಲಾಭ ಇರುತ್ತೋ ಅದನ್ನು ಮಾಡ್ಕೊತ ಹೋಗ್ಬೇಕು. ಇಷ್ಟೊಂದು ಹೂವಿನ ಕೃಷಿ ಮಾಡ್ತಾ ಇದ್ರಲ್ಲ, ಹೂವಿನ ಒಂದು ಸಸಿ ನಾಟಿಗಿನ ಮುಂಚಿತವಾಗಿ ಭೂಮಿಯನ್ನು ಯಾವ ರೀತಿ ಫಲವತ್ತತೆ ಮಾಡ್ತೀರಾ? ನಾವು ಮೊದಲು ಭೂಮಿಯನ್ನು ಹದ ಮಾಡಬೇಕಂದ್ರೆ ನೇಗಿಲಲ್ಲೇ ಮಡಿಕೆ ಹೊಡಿಸ್ತೀವಿ ಸರ್. ಎತ್ತುಗಳ ಬೇಸಾಯನೇ ಮುಖ್ಯ. ಮತ್ತು ನಾವು ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ, ಎರೆಹುಳು ಗೊಬ್ಬರ, ಮತ್ತು ಅದನ್ನು ಸಸಿ ಸ್ವಲ್ಪ ಬೆಳವಣಿಗೆ ಆದಮೇಲೆ ಬುಡಕ್ಕೆಲ್ಲ ಇರಿಸ್ಬಿಟ್ಟು ನಾವು ಬೆಳವಣಿಗೆ ಮಾಡಿಸ್ತಾ ಇರ್ತೀವಿ ಸರ್. ಅಂದರೆ ಹೆಚ್ಚಾಗಿ ನೀವು ರಾಸಾಯನಿಕ ಗೊಬ್ಬರ ಬಳಸಲ್ಲ? ಇಲ್ಲ ಸರ್, ನನಗೆ ರಾಸಾಯನಿಕ ಗೊಬ್ಬರದಿಂದ ಲಾಭದಾಯಕ ಕಡಿಮೆ ಆಗುತ್ತೆ. ಅದೇನು ನಮಗೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದರೆ ಒಂದು ವಾರ ಬರ್ಬೋದು ಅಷ್ಟೇ. ಕೊಟ್ಟಿಗೆ ಗೊಬ್ಬರ ಅಂದರೆ ಸುಮಾರು ಒಂದು ಸರಿ ನಾವು ಹಾಕಿದರೆ 3 ತಿಂಗಳವರೆಗೂ ಬೆಳಿಬೋದು ಸರ್ ಒಂದು ಬೆಳೆನ. ಅಂದರೆ ಉತ್ಕೃಷ್ಟವಾದ ಗುಣಮಟ್ಟದ ಹೂವನ್ನು ಬೆಳಿಬೋದು ಕೊಟ್ಟಿಗೆ ಗೊಬ್ಬರದಿಂದ? ಕೊಟ್ಟಿಗೆ ಗೊಬ್ಬರದಿಂದ ಉತ್ಕೃಷ್ಟವಾದ ಮತ್ತು ಸಾವಯವ ಗೊಬ್ಬರದಿಂದ ನಾವು ಒಳ್ಳೆ ಬೆಳೆಯನ್ನು ಬೆಳಿಬೋದು ಸರ್. ನಮಗೆ ಯಾವ ಥರನೂ ಸೈಜ್ ಬೇಕು, ಯಾವ ಥರ ಅದು ಬೆಳವಣಿಗೆ ಆಗಬೇಕನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ಕೊಬೇಕು ಸರ್. ಈಗ ಇಷ್ಟೊಂದು ಹೂವಿನ ಕೃಷಿ ಮಾಡ್ತಾ ಇದ್ರಲ್ಲ, ನಿಮಗೆಲ್ಲ ಹೂವು ಒಂದೇಟಿಗೆ ಕಟಾವಿಗೆ ಬಂದಾಗ ಅಂದ್ರೆ ಕೂಲಿ ಕಾರ್ಮಿಕರು ಸಾಕಷ್ಟು ಸಿಗ್ತಾರೆ ನಿಮಗೆ ಬೇಕಾಗ್ತಾರೆ? ನಾನು ಒಂದೇ ಉದ್ದೇಶ ಸರ್, ನಮ್ಮ ತಂದೆ ತಾಯಿ ಹೇಳಿದ್ದು ಇಷ್ಟೇ, ನಾನೇನಾದ್ರು ಜಾಬ್ ಮಾಡಿದರೆ ಓನಾಗಿ ನನ್ನ ಫ್ಯಾಮಿಲಿಗೆ ಮಾತ್ರ ಬದುಕ್ಬೋದು ಅಷ್ಟೇ. ನಾನು ಒಂದು ಕೃಷಿಯನ್ನು ಮಾಡಿದರೆ ಒಂದು 10 ಜನಕ್ಕೆ ಲೇಬರ್ಸ್ಗೆ ಕೆಲಸ ಕೊಟ್ಬಿಟ್ಟು ಅವ್ರ ಜೀವನಕ್ಕೆ ಆಧಾರ ಆಗುತ್ತೆ, ನನ್ನ ಜೀವನಕ್ಕೆ ಆಧಾರ ಆಗುತ್ತೆ, ನನ್ನ ಕೃಷಿಯನ್ನೇ ಅವಲಂಬನೆ ಮಾಡ್ಕೊತೀನಿ ಅಂತೇಳಿ ಹಠ ಹಿಡಿದು ನಾನು ಇದು ಮಾಡ್ತಾ ಇದ್ದೀನಿ ಸರ್. ಈಗ ಕನಕಾಂಬ್ರ ಅಂತಂದ್ರೆ ಒಂದು 1/2 ಎಕರೆಗೆ ಹಾಕಿದ್ರೆ ನೀವು? ಸರ್, 1 ಎಕರೆ ಇದೆ. ಈಗ ನೆಕ್ಸ್ಟ್ ನಾವು ಮತ್ತೆ ಮಾರ್ಚ್ ಏಪ್ರಿಲಲ್ಲಿ ಮತ್ತೆ ಹೊಸ ಗಿಡ ನೆಡ್ತೀವಿ ಸರ್. ಒಂದ್ಸರಿ ಒಂದು ಕಡೆ ಆದ ತಕ್ಷಣ ಒಂದು ಕಡೆ, ಒಂದು ವರ್ಷಕ್ಕೊಂದ್ಸರಿ ನಾವು ಬೆಳೆಯನ್ನು ಬೆಳೀತಾ ಇರ್ತೀವಿ. ಒಂದು ಸರಿ ಹಾಕಿದೀವಿ ಅಂದರೆ ಸುಗಂಧರಾಜ 3 ವರ್ಷ ಬರುತ್ತೆ, ಕನಕಾಂಬ್ರ 4 ವರ್ಷವರೆಗೂ ಬರುತ್ತೆ ಸರ್. ಆದರೆ ಬೆಳವಣಿಗೆ ನಮಗೆ ಅತಿ ಹೆಚ್ಚು ಗಿಡ ಬೆಳವಣಿಗೆ ಮತ್ತು ಸ್ವಲ್ಪ ಇನ್ನೂ ಇಳುವರಿ ಬರಬೇಕಂದ್ರೆ ಹೊಸ ಗಿಡ ನಾಟಿ ಮಾಡಿದಂಗೆಲ್ಲ ಒಳ್ಳೆ ಇಳುವರಿ ಬರುತ್ತೆ ಸರ್. ಕನಕಾಂಬ್ರ ಹೂವಿನ ಬೀಜ ಅಂತಂದ್ರೆ ಎಲ್ಲಿಂದ ತಂದು ಬಿತ್ತನೆ ಮಾಡಿದ್ರ ಪ್ರಾರಂಭದಲ್ಲಿ? ಸರ್, ನಾನು 3/4% ನಾನು ಹೂವಿನ ಬೆಳೆಯನ್ನು ಅವಲಂಬನೆ ಮಾಡ್ಕೊಂಡಿರೋದಂದ್ರೆ ತಮಿಳುನಾಡಿನ ಸಸಿಗಳನ್ನೇ ಅವಲಂಬನೆ ಮಾಡ್ಕೊಂಡಿರ್ತೀನಿ. ಒಂದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಸಿಗಳು ಸಿಗ್ತವೆ, ನಮ್ಮ ಕರ್ನಾಟಕ ಸಸಿಗಳಿಗೂ ಮತ್ತು ತಮಿಳ್ನಾಡು ಸಸಿಗಳು ಭಾಳ ಡಿಫ್ರೆನ್ಸ್ ಇರುತ್ತೆ ಸರ್. ಈಗ ನಮ್ಮ ಕರ್ನಾಟಕ ಸಸಿ ಅಂದರೆ 1 ಕ್ವಿಂಟಲ್ ಬಂದರೆ ಅದೇ ತಮಿಳ್ನಾಡು ಸಸಿ ತರಿಸಿರೋ ಹೂವು ಇದಕ್ಕಿಂತ 2x ಬರುತ್ತೆ ಸರ್. ಏನು ಹೂವಿನ ಬೆಳೆ ಬೆಳಿತೀವೋ ಅವೆಲ್ಲ ಸಸಿಗಳು ತಮಿಳ್ನಾಡಿಂದನೇ ಸಿಗುತ್ತೆ, ಒಳ್ಳೆ ಫಲವತ್ತತೆ ಸಸಿಗಳು ಸಿಗುತ್ತೆ ಸರ್ ಅಲ್ಲಿ. ಈಗ ನೀವು ಬೆಳೆಯುವಂಥ ಹೂಗಳನ್ನು ಯಾವ್ಯಾವ ದಾಯದಲ್ಲಿ ನಾಟಿ ಮಾಡಿ ಬೆಳಿತೀರಾ? ಸರ್, ಕನಕಾಂಬರ ಬಂದುಬಿಟ್ಟು 3x3 ಮಾಡ್ತೀವಿ, ಮಾಡ್ಕೊಂಬಿಟ್ಟು ನಾವು ಸಾಲ್ಗೆ ನಾಟಿ ಮಾಡ್ತೀವಿ. ಮತ್ತು ಸುಗಂಧರಾಜ ಬಂದುಬಿಟ್ಟು ನನಗೆ ಒಂದು ಮಾಮೂಲಿ ಅಂದರೆ ರೈತರಿಂದ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡೆ, ಸಾಲಿಂದ ಸಾಲಿಗೆ 2 ಅಡಿ, ಸಸಿಯಿಂದ ಸಸಿಗೆ 2 ಅಡಿ ಇರಬೇಕಂತ ನನಗೆ ಇನ್ಫಾರ್ಮೇಷನ್ ಹೇಳಿದರು. ಅದನ್ನು ನಾನು ನನಗೆ ಯಾಕೋ ಇಷ್ಟ ಆಗಲಿಲ್ಲ, ಮತ್ತು ಹಿಂಗೆ ರೈತರ ಬಾಂಧವಗಳಲ್ಲಿ ಯೂಟ್ಯೂಬನ್ನು ನೋಡಿದೆ. ಯೂಟ್ಯೂಬನ್ನು ನೋಡಿದಾಗ ನನಗೆ ಒಂದು ಮಾಹಿತಿ ಸಿಕ್ತು, ನಂಬರ್ಗಳು ಸಿಕ್ತು, ಕಾಂಟ್ಯಾಕ್ಟ್ ಸಿಕ್ತಿದ್ದು, ಬೇರೆ ಬೇರೆ ಕಡೆ ಬೆಳೆಯೋ ಅಂಥ ರೈತರದ್ದು ನಂಬರ್ಗಳು ಸಿಕ್ಕು. ಆಗ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಸರ್ ನಾವು ಹಿಂಗೆ ಬೆಳಿಬೇಕಂತ ಇದೀವಿ, ನಾನು ಇನ್ನೂ ಹೊಸದಾಗಿ ಮಾಡ್ತಾಯಿದ್ದೀನಿ, ನಾನು ಒಂದು ಹಿಂಗೆ ಗ್ರಾಜ್ಯುಯೇಟ್ ಆಗಿ ನಾನು ರೈತರ ಮಗನಾಗಿ ಈಗ ಬಂದಿದ್ದೀನಿ, ನಾನು ರೈತನಾಗಬೇಕನ್ನೋ ಆಸೆ ಭಾಳ ಇದೆ ಸರ್. ನಿಮ್ಮ ಕಡೆಯಿಂದ ನನಗೆ ಇನ್ಫಾರ್ಮೇಷನ್ ಕೊಡಬೇಕು, ನಮಗೆ ನಿಮಗೆ ನಾನು ಬೆಳೀತಾ ಇದ್ದೀನಿ, ನಮ್ಮ ಕಡೆ ಯಾರೂ ಬೆಳೀತಾ ಇಲ್ಲ, ಮಾಹಿತಿ ಕೊಡಿ ಅಂತ ಕೇಳಿದೆ. ಆಗ ಮಾಹಿತಿ ಕೊಟ್ಟರು. ನಾನೊಂದು ಹೊಸದಾಯ ಮಾಡಿಕೊಂಡೆ ಸರ್, 4x4 ಉದ್ದ ಅಗಲ ಇದು ಮಾಡ್ಕೊಂಡ್ಬಿಟ್ಟು ನಾನು ಸಾಲ್ ಮಾಡಿದೆ. ಇವ್ರಿಗಿಂತ ಇವರು 1 ಕ್ವಿಂಟಲ್ ಬೆಳೆದ್ರೆ ನಾನು 2 ಕ್ವಿಂಟಲ್ವರೆಗೂ ಹೂವ ಇಳುವರಿ ತೆಗೆದಿದ್ದೀನಿ ಸರ್. ಈಗ ಕನಕಾಂಬ್ರದಲ್ಲಿ ನೀವು ಬೀಜನ ಮಾಡ್ತೀರಾ? ಹ್ಞೂ ಸರ್, ಈಗ ಕನಕಾಂಬ್ರ ಇದರಲ್ಲಿ ವೇಸ್ಟ್ ಅನ್ನೋದು ಏನಿಲ್ಲ ಸರ್. ಬಂದ ತಕ್ಷಣ ಈಗ ಕನಕಾಂಬ್ರ ವೇಸ್ಟ್ ಆದ ತಕ್ಷಣ ತೆನೆ ಆಗುತ್ತೆ, ತೆನೆ ಆದ ತಕ್ಷಣ ಅದನ್ನ ಮುರಿದು ಬಿಟ್ಟು ಒಂದು ಕಡೆಗೆ ಸೈಡ್ಗೆ ಹಾಕ್ಬಿಟ್ಟು ಒಣಗಿಸ್ಬಿಟ್ಟು ಬೀಜ ಮಾರಿ 1 ಕೆಜಿ ಬಂದ್ಬಿಟ್ಟು 1,000, 1.5 ಸಾವಿರ, 2 ಸಾವಿರವರೆಗೂ ಸೀಸನಲ್ಲಿ ಹೋಗ್ತದೆ ಸರ್ ಬೀಜ. ಈಗ 1 ಎಕರೆಯಲ್ಲಿ ಎಷ್ಟು ಕ್ವಿಂಟಲ್ ಬರುತ್ತೆ ಕನಕಾಂಬ್ರದ ಬೀಜ? 1 ಕ್ವಿಂಟಲ್ ಹೂವ ಹೋದ್ರೆ 1-10 ಕೆಜಿ ಬೀಜ ಸಿಗ್ಬೋದು ಸರ್. ಮತ್ತೆ ಅದನ್ನೇ ನಾನು ವೇಸ್ಟ್ ಮಾಡಲ್ಲ ಸರ್. ಈಗ ಅದನ್ನೆಲ್ಲ ತೆಗೆದ್ಮೇಲೆ ಅದೆಲ್ಲ ಇದು ಮಾಡಿರ್ತೀವಿ, ಡ್ರೈ ಮಾಡಿ ಮತ್ತೆ ನಾನು ಇದು ತಿಪ್ಪೆಲ್ಲ ಹಾಕ್ಬಿಟ್ಟು ಸಗಣಿ ಅದೆಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಮತ್ತೆ ಅದನ್ನೇ ನೀರು ಬಿಟ್ಬಿಟ್ಟು ನಾನು ಗೊಬ್ಬರ ಮಾಡ್ಕೊಂಬಿಟ್ಟು ಮತ್ತೆ ಅದಕ್ಕೆ ಹಂಗೆ ಕೊಡ್ತೀನಿ ಸರ್. ತಿಪ್ಪಿಗೆ ಯಾವ್ದು ಏನಾಗ್ತೀರಿ? ನಾವು ಫಸ್ಟು ಮೆಕ್ಕಲು ಮಣ್ಣು ಹಾಕ್ಬಿಟ್ಟು ಕೆಳಗಡೆ, ಆಮೇಲೆ ಸ್ವಲ್ಪ ಸಗಣಿ ಹಾಕಿ ಸೆಂಟ್ರಿಗೆ ಮತ್ತೆ ಇದನ್ನು ಹೂವಿಂದು ಇದೆಲ್ಲ ವೇಸ್ಟ್ ಇರೋದನ್ನೆಲ್ಲ ಹಾಕ್ಬಿಟ್ಟು ಸರ್ ಕನಕಾಂಬ್ರತೇನೇನ, ಆಮೇಲೆ ನಾವು ಮೆಕ್ಕಲು ಮಣ್ಣು ಹಾಕಿ ಸಗಣಿ ಹಾಕ್ಬಿಟ್ಟು ಮತ್ತೆ ನೀರು ಕೊಡ್ತೀವಿ ಸರ್ ಅದಕ್ಕೆ. ತಮ್ಮಲ್ಲೇ ಸಿಗಂತ ತ್ಯಾಜ್ಯಗಳಿಂದ ಸಾವಯವ ಗೊಬ್ಬರ ಮಾಡ್ಕೊಳ್ತೀರಾ? ಹ್ಞೂ ಸರ್, ಇಲ್ಲಿ ಸಿಗಂತ ಇದರಲ್ಲೇ ಗೊಬ್ಬರ ಮಾಡ್ಕೊಂಡು ನಾವು ಇದು ಬೆಳೆಗಳನ್ನು ಬೆಳಿತೀವಿ ಸರ್. ಈಗ ಸಾಕಷ್ಟು ಈ ಒಂದು ಕನಕಾಂಬ್ರ ಹೂವಿನ ಬೀಜ ಮಾಡ್ತಿರಲ್ಲ, ಎಲ್ಲಿ ಮಾರಾಟ ಮಾಡ್ತೀರಾ ಅವನ್ನ? ಸರ್, ಬೇರೆ ಬೇರೆ ಕಡೆಯಿಂದ ಬರ್ತಾರೆ ಸರ್, ಇಲ್ಲೇ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಅಂದರೆ ಈಗ ದುರ್ಗ, ಈ ಕಡೆ ಚಳ್ಳಕೆರೆ, ಈ ಕಡೆ ರಾಯದುರ್ಗ, ಅನಂತಪುರ, ಕಳೆಂದುರ್ಗ. ನಾನು ಫಸ್ಟ್ಗೆ ಸ್ಟಾರ್ಟಿಂಗಲ್ಲಿ ಒಂದು ತಮಿಳ್ನಾಡಲ್ಲಿ ಒಂದು 3 ಗ್ರೂಪ್ ಇದ್ದಾವೆ, ಇದರಲ್ಲಿ ನಾನು ಈ ಸೆಲೆಕ್ಷನ್ ಇದು ಮಾಡಿಕೊಂಡೆ ಕಲರನ್ನು. ಬ್ಯಾಟ್ರಿ ಕನಕಾಂಬ್ರ ಅಂತ ನಾನು ಬೆಳೀತಾ ಇರೋದು. ಇದು ನಮ್ಮಲ್ಲಿ ಲೋಕಲ್ ಹೂವು ಬಂದರೆ 1 ಕೆಜಿಗೆ 18-16 ಮಾರಾದರೆ, ಇದು ಬ್ಯಾಟ್ರಿ ಕನಕಾಂಬ್ರ ಅಂದ್ಬಿಟ್ಟು ಇದು ಒಳ್ಳೆ ಇಳುವರಿ ಮತ್ತು ಒಳ್ಳೆ ಕಲರು. ಇಡೀ ನಮ್ಮ ಕರ್ನಾಟಕದಲ್ಲೆಲ್ಲ ನೀನು ಎಲ್ಲಿ ಹೋದ್ರೂ ಒಳ್ಳೆ ಇದಕ್ಕೆ ಬೆಲೆ ಐತೆ, ಮತ್ತು ಒಳ್ಳೆ ರೇಟೂ ಸಿಗುತ್ತೆ. ಹಂಗಾಗ್ಬಿಟ್ಟು ನಾನು ಬೆಳೀತಾ ಇದ್ದೀನಿ ಸರ್. ಈಗ ಕನಕಾಂಬ್ರ ಹೂವು ಇಷ್ಟೊಂದು ಬಿಟ್ಟರೂ ಯಾಕೆ ನೀವು ಇನ್ನೂ ಬಿಡಿಸಿಲ್ಲ ಇವತ್ತು? ಸರ್, ಮಳೆ ಪ್ರಾಬ್ಲಮಿಂದ ಮತ್ತು ಲೇಬರ್ಸು ಬಂದಿಲ್ಲ ಇವತ್ತು, ಅದರಿಂದ ನಾವು ಸ್ವಲ್ಪ ಬಿಡಿಸೋಕ್ಕಾಗಿಲ್ಲ ಸರ್. ಈಗ ಬಿಡಿಸಲಿಲ್ಲ ಒಂದು ಇವತ್ತು ಅಂತ ಹೇಳಿದರೆ ನಾಳೆಗೆ ಅದರ ಗುಣಮಟ್ಟ ಹಾಳಾಗಲ್ವಾ, ಹೂ ಉದುರಲ್ವಾ? ಸರ್ ಕನಕಾಂಬರ ಬಂದ್ಬಿಟ್ಟು ಎರಡು ದಿನ ಇದ್ರೂ ಏನಾಗಲ್ಲ ಸರ್, ಮೂರನೇ ದಿನ ಆದರೆ ಅದ್ರದ್ದು ಒಂದು ಸ್ವಲ್ಪ ಇದು ಶಕ್ತಿ ಕಳ್ಕೊಂಡು ಉದುರ್ತಾ ಇರ್ತವೆ, ಎರಡು ದಿನ ಅಳಿದ ಮೇಲೆ ಏನಾಗಲ್ಲ ಸರ್, ಅಳ್ಕೊಂಡು ಹಂಗಿರ್ತಾವೆ ಸರ್. ಈಗ ಅರಳಿ ಬಿದ್ದಂಥ ಹೂವನ್ನು ನೀವೇನು ಆರಿಸ್ಕೊಳ್ಳಲ್ಲ ಮಾರಾಟಕ್ಕೆ? ಇಲ್ಲ ಇಲ್ಲ ಸರ್, ಅದು ಯೋಗ್ಯತೆ ಕಳ್ಕೊಂಡಿರೋದು ಸರ್, ಕೆಳಕ್ಕೆ ಉದುರಿದ ತಕ್ಷಣ ಅದು ಯೋಗ್ಯತೆ ಇರಲ್ಲ ಸರ್. ಅದು ಮತ್ತೆ ನಾವು ಈ ಕಳಿಸೋ ಹೂವು ಅಂತನ ಗುಲ್ಬರ್ಗ ರಾಯಚೂರು ಆ ಕಡೆ ಕಳಿಸ್ತಾರೆ ಹೂವನ್ನ ಮಾರ್ಕೆಟು, ಆ ಕಡೆ ಜಾಸ್ತಿ ಇದೆ ಸರ್ ಬೆಳೆ, ಇದಕ್ಕೆ ನಮ್ಮ ಕಡೆ ಹಾಕ್ಸ್ಕೊಂಡ್ಬಿಟ್ಟು ಮಾರ್ಕೆಟಿಂದ ಆ ಕಡೆ ಕಳಿಸ್ತಾರೆ ಸರ್. ಈಗ ದೂರ ದೂರದ ಮಾರುಕಟ್ಟೆಗೆ ನೀವೇ ಕಳಿಸ್ತಾರೆ ಏನು, ಇದರಲ್ಲಿ ಏನಾದರೂ ಏಜೆಂಟ್ಗಳು ಇರ್ತಾರೆ ಸರ್? ಏಜೆಂಟ್ರ ಮುಖಾಂತರ ನಾವೇ ಕಳಿಸ್ತಾ ಇದ್ದೀವಿ ಸರ್. ಈಗ ನಾವೇ ಓನಾಗಿ ಹೋಗಿ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಮಾಡೋಕ್ಕಾಗಲ್ಲ. ಅಂದರೆ ಏಜೆಂಟ್ರು ಅಂದರೆ ಇಲ್ಲೆಲ್ಲ ಸರ್, ಅಲ್ಲೇ ಇರ್ತಾರೆ ಏಜೆಂಟ್ರುಗಳು, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನಾವು ಇಲ್ಲಿ ಮಾತಾಡಿ ಕಳಿಸ್ತಾ ಇರ್ತೀವಿ ಸರ್ ಬಸ್ಸಿಗೆ. ಅಂದರೆ ಈ ಒಂದು ಹೂವಿನ ಬೆಳೆಯಲ್ಲಿ ಅಷ್ಟೊಂದೇನು ಕಳೆಗಳು ಬರಲ್ಲ, ಅಂದರೆ ಬೇಸಾಯ ಕ್ರಮ ಮಾಡ್ಬೋದು ಸರ್? ಈಗ ಮೇನ್ ಆಗಿ ಸಸಿ ಚಿಕ್ಕದಾಗಿದ್ದಾಗ ಮಾತ್ರ ಕಳೆ ಬರುತ್ತೆ, ಬರ್ತಾ ಬರ್ತಾ ಅದ್ರ ಕಳೆ ಇದನ್ನೇ ಜಾಸ್ತಿ ಆಗ್ಬಿಟ್ಟು ಈ ಕಡೆ ಅಳ್ಕೊಂಬಿಡುತ್ತೆ, ಆಗ ಕಳೆ ಅನ್ನೋದು ಕಡಿಮೆ ಆಗ್ಬಿಡುದು, ಕಳೆನೇ ಹಾಳಾಗ್ಬಿಡುತ್ತೆ ಸರ್, ಆಗ ಹೂವಿನ ಅದಕ್ಕೆ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಅತಿ ಹೆಚ್ಚು ಹೂ ಬಿಡಿಸಕ್ಕೆ ಕೂಲಿಯರ್ ಬೇಕಾಗೋದು ಅಂತಂದ್ರೆ ಕೂಲಿ ಕಾರ್ಮಿಕರು ಈ ಕನಕಾಂಬರ ಹೂವಿಗೆ ಅಲ್ವಾ? ಹ್ಞೂ ಸರ್, ಕೂಲಿ ಕಾರ್ಮಿಕರು ಸುಗಂಧರಾಜಿಗೆ ಅವೆಲ್ಲ ನಾವು 50 kg ಆದರೂ ನಾವು ಇಬ್ಬರಿಂದ ಮೂವರು ಮನುಷ್ಯರು ಒಂದು 3 ಗಂಟೆಯಲ್ಲಿ ಬಿಡಿಸಿ ಮಾರಾಟ ಮಾಡ್ತೀವಿ ಸರ್. ಅದೇ ಕನಕಾಂಬರನ ಒಂದು 4 kg 5 kg ಬಿಡಿಸ್ಬೇಕಂದ್ರೆ ಕನಿಷ್ಠ ಅಂದ್ರೆ ಒಂದು 10 ಜನ ಬೇಕಾಗುತ್ತೆ ಸರ್ ಲೇಬರ್ಸ್. ಈಗ ಮಾರ್ಕೆಟ್ನಲ್ಲಿ ಒಳ್ಳೆ ಡಿಮ್ಯಾಂಡ್ ಇದ್ದಾಗ ಹಬ್ಬ ಹರಿದಿನಗಳಲ್ಲಿ ನೀವೇ ಆರ ಕಟ್ಟಿ ಎಲ್ಲವನ್ನು ಮಾರಾಟ ಮಾಡೋಕ್ಕಾಗಲ್ಲ? ಇಲ್ಲ ಖಂಡಿತ ಇಲ್ಲ ಸರ್, ಯಾಕಂದರೆ ನಾವು ಆಗಲೇ ಮಾರ್ಕೆಟ್ಗಳಲ್ಲಿ ಏಜೆಂಟ್ಗಳಿಗೆ ಆಗಲೇ ಒಪ್ಪಂದ ಮಾಡ್ಕೊಂಡಿರ್ತೀವಿ, ಮತ್ತು ಅವ್ರಿಗೂ ಅವರು ಆ ಕಡೆಯಿಂದ ಒಪ್ಪಂದ ಮಾಡ್ಕೊಂಡಿರ್ತಾರೆ. ಹಂಗೆ ಆಗಿಬಿಟ್ಟು ಅವ್ರಿಗೂ ಲಾಸ್ ಆಗಬಾರ್ದು ನಮಗೂ ಇದಾಗಬಾರ್ದು ಅಂತೇಳಿ ನಾವು ಆ ಥರ ಮಾಡಲ್ಲ ಸರ್, ಕಳಿಸ್ತಾ ಇರ್ತೀವಿ. ಮಾರಾಟದಲ್ಲಿ ಒಪ್ಪಂದ ಅಂತಂದರೆ ಯಾವ ರೀತಿ ಮಾಡ್ಕೊಂಡಿರ್ತಾರೆ? ಅಂದರೆ ಒಂದು ಲೆಕ್ಕಗೆ ಈಗ ಅವರು ಒಂದು 600 ರೂಪಾಯಿ ಮಾಡಿಕೊಂಡ್ರೆ ನಮಗೆ ಒಂದು 500 ರೂಪಾಯಿ ಲೆಕ್ಕಕ್ಕೆ ಮಾರಾಟ ಮಾಡಿಕೊಡ್ತಿರ್ತಾರೆ. ಮತ್ತು ಮಾರ್ಕೆಟಲ್ಲಿ ಒಂದು ಏಜೆನ್ಸಿಯಲ್ಲಿ ಈ ಕಮಿಷನ್ ಇರುತ್ತೆ ಸರ್, ಕೆಜಿಗೆ ಇಷ್ಟು ಇದೆ ಅಂತ. ಮತ್ತೆ ಈಗ ಗುಲಾಬಿ ಹಾಕ್ಬೇಕು ಅಂದ್ಕೊಂಡಿದ್ರ, ಅಂದರೆ ಯಾವ ತಳಿಯ ಗುಲಾಬಿ ಹೂವನ್ನು ಬೆಳಿಬೇಕಂತ ಅಂದ್ಕೊಂಡಿದ್ರ ಸರ್? ಈಗ ನಾವು ಗುಲಾಬಿಯಲ್ಲಿ ಒಂದು 5-6 ಥರ ನಮೀನಿ ಇದೆ ಸರ್, ನನಗೆ ಅದರಲ್ಲಿ ಒಂದು ಲಾಭದಾಯಕ ಅನಿಸೋದು ಇನ್ನೂ ಮಾಡಿಲ್ಲ, ಕೇಳ್ಕೊಂಡಿರೋ ಸರ್. ನಾನು ಬಟನ್ ಗುಲಾಬಿ, ರೋಜಾ, ಮತ್ತು ಅದರಲ್ಲಿ ಕಲರ್ಸ್ ಒಂದು ಇದಿದೆ ಸರ್, ಬುಲೆಟ್ ಅಂತ ಒಂದು ಇದೆ, ಅದರಲ್ಲಿ ನನಗೆ ಚಾಯ್ಸ್ ಮಾಡ್ಕೊಂಬಿಟ್ಟು ಒಂದು 3 ತಳಿನ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸರ್. ಈಗ ಗುಲಾಬಿ ಅಂತಂದ್ರೆ ಸಾಕಷ್ಟು ಅಂದರೆ ದೂರದಲ್ಲಿ ನಾಟಿ ಮಾಡಬೇಕಾಗುತ್ತೆ, ಅಂತರನ್ನು ಸಾಲಿಂದ ಸಾಲಿಗೆ ಸಾಕಷ್ಟು ಅಂತರ ಮಾಡಬೇಕು, ಗಿಡದಿಂದ ಗಿಡಕ್ಕೆ ಅಂತರ ಮಾಡಬೇಕಾಗುತ್ತೆ. ಮತ್ತು ಅದರೊಳಗೆ ಏನಾದರೂ ಮಿಶ್ರ ಬೆಳೆಯೋಕ್ಕೆ ಸಾಧ್ಯ ಆಗುತ್ತಾ ಸರ್? ಯಾವುದೇ ತಳಿನ ನಾವು ಒಂದು ಬೆಳೆನ ಮಾತ್ರ ಬೆಳಿಬೇಕು ಸರ್, ಮಿಶ್ರ ತಳಿ ಮಾಡಿದ್ರೆ ಮತ್ತೆ ಅದಕ್ಕೆ ಬಂದಿರೋ ರೋಗ ಇದಕ್ಕೂ ಬರುತ್ತೆ, ಎರಡೂ ಬೆಳೆಯೋಕ್ಕಾಗಲ್ಲ, ಒಂದೇ ಟೈಮಲ್ಲೇ ತೆಗಿಯೋಕ್ಕಾಗಲ್ಲ ಸರ್. ಉದಾಹರಣೆ ಹೇಳಬೇಕಂದ್ರೆ ಸುಗಂಧರಾಜ ಬೆಳಿಬೇಕಾದ್ರೆ ರೈತರು ಫೋನಲ್ಲಿ ನಾನು ಕೇಳ್ಕೊಂಡೆ, ಸರ್ ಈಗ ನಾವು ಗೆಡ್ಡೆನ ಊರಿದ ಮೇಲೆ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಅಂತ ಕೇಳ್ದೆ ನಾನು. ಅಪ್ಪ ಕನಿಷ್ಠ ಅಂದರೂ ಒಂದು 4 ತಿಂಗಳಿಂದ 5 ತಿಂಗಳಾದರೂ ಬರಬೇಕು, ಆಗ ನಮಗೆ ಅದು ಬೆಳವಣಿಗೆ ಬರುತ್ತೆ ಮತ್ತು ಹೂವಿನ ಇದು ಸಿಗುತ್ತೆ ಅಂತ ಹೇಳಿದೆ ಸರ್. ಅದಕ್ಕೆ ನಾನು ಒಂದು ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಸಾವಯವ ಗೊಬ್ಬರ ಮುಖಾಂತರ ಮತ್ತು ರಾಸಾಯನಿಕ ಲಿಕ್ವಿಡಿಂದ ಒಂದು ಎಕರೆಗೆ 45 ದಿನಕ್ಕೆ ಒಂದು ಕೆಜಿಯಿಂದ 1.5 kg ವರೆಗೂ ಬೆಳೆದ ಸರ್. ಆಗ ನನಗೆ ಬಂದು ಅವ್ದೆ ಇನ್ಫಾರ್ಮೇಷನ್ ಕೊಡೋಂಥ ರೈತರು ಬಂದು ಮತ್ತೆ ನನ್ನ ಹೂವು ಸೈಜು ಮತ್ತು ಕಲರು ಅದೆಲ್ಲ ಬೆಳವಣಿಗೆ ನೋಡ್ಬಿಟ್ಟು ಮತ್ತೆ ಅವರೇ ಬಂದರು, ಅಪ್ಪ ನೀನು ಏನು ಹಾಕಿ ಬೆಳೀತಾ ಇದ್ದೀನಿ, ನಿನ್ನ ತೋಟದಲ್ಲಿ ಹೆಂಗಿರ್ಬೋದು, ಮಣ್ಣು ಪರೀಕ್ಷೆ ಮಾಡೋಕ್ಕೆ ಏನು ಮಾಡಿದೆ, ಏನು ಕತೆ ಅಂತ ಎಲ್ಲ ಕೇಳಿದೆ ಸರ್. ನಾನು ಹೇಳಿದೆ ಸರ್ ನಾನು ಫಸ್ಟು ಭೂಮಿನ ಅದ ಮಾಡಬೇಕಾದ್ರೆ ನಾನು ನನ್ನ ಭೂಮಿಯಲ್ಲಿ ಯಾವ ಅಂಶ ಇದೆ ಅನ್ನೋದ್ಬಿಟ್ಟು ಅದನ್ನೆಲ್ಲ ನಾನು ಇದು ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಆಮೇಲೆ ನಾನು ಸಸಿ ನಾಟಿ ಮಾಡಿದೆ ಸರ್, ಅದು ತಕ್ಕ ನಾನು ಗೊಬ್ಬರ ಕೊಟ್ಕೊಂತ ಹೋಗ್ತಾಯಿದ್ದೀನಿ ಸರ್ ಅಂತ ಹೇಳಿದೆ ಸರ್. ನಿಮ್ಮ ಒಂದು ಕೃಷಿ ಭೂಮಿಯಲ್ಲಿ ಮಣ್ಣು ಪರೀಕ್ಷೆ ಮಾಡಿದಾಗ ಯಾವ ಅಂಶ ಕೊರತೆ ಇದೆ ಅಂತ ಹೇಳಿದರು ಸರ್? ನಮ್ಮ ಭೂಮಿಯಲ್ಲಿ ಪೊಟಾಷು ಮತ್ತು ಗಂಧಕ ಮತ್ತು ಜಿಂಕ್ ಅತಿ ಹೆಚ್ಚಾಗಿ ಜಿಂಕ್ ಕಡಿಮೆ ಇದೆ ಅಂತ ಹೇಳಿ ಸರ್. ಆಗ ನಾನು ಆ ಜಿಂಕ್ ಅಂಶವನ್ನು ನೋಡ್ಕೊಂಬಿಟ್ಟು 1 ಎಕರೆಗೆ ಎಷ್ಟು ಕೊಡಬೇಕನ್ನೋ ಇನ್ಫಾರ್ಮೇಷನ್ ತಿಳ್ಕೊಂಡು ಅಷ್ಟನ್ನು ಕೊಟ್ಕೊಂತ ಹೋದೆ ಸರ್. ನಾನು ಬೆಳೆನೂ ತೆಗಿಯೋಕ್ಕಾಯಿತು ಮತ್ತು ನಾನು ಲಾಭನೂ ನೋಡ್ದಂಗಾಯಿತು. ಅಂದರೆ ಎಲ್ಲೋ ಒಂದು ಕಡೆ ನೀವು ಮಣ್ಣು ಪರೀಕ್ಷೆ ಮಾಡಿಸಿರೋದ್ರಿಂದ ನಿಮ್ಮ ಒಂದು ಹೂವಿನ ಬೆಳೆಗೆ ಯಾವ ರೀತಿಯಾದಂಥ ಒಂದು ಪೋಷಕಾಂಶಗಳನ್ನ ಕೊಡಬೇಕು ಅಂತೇಳಿ ನಿಮಗೆ ಮಾಹಿತಿ ಸಿಕ್ತು? ಹೌದು ಸರ್, ಹೌದು ಸರ್, ಖಂಡಿತವಾಗಿ ಸಿಕ್ತು. ನಾನು ಅದಕ್ಕೆ ನನಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕ ತಕ್ಷಣ ತೋಟಗಾರಿಕೆಯಿಂದ ಹೇಳಿದರು, ನೋಡಿರಿ ನೀವು ಫಸ್ಟು ಬೆಳವಣಿಗೆ ಮಾಡಬೇಕಂದ್ರೆ ನೀನು ಒಂದು ಗ್ರಾಜ್ಯುಯೇಟ್ ಆಗಿದ್ದೀಯಪ್ಪ, ನೀನು ಫಸ್ಟು ಮಣ್ಣು ಪರೀಕ್ಷೆ ಮಾಡಿಸು, ಆಮೇಲೆ ನಿನಗೆ ಗೊತ್ತಾಗುತ್ತೆ ಯಾವ ಅಂಶ ಕಡಿಮೆ ಐತೆ ಅಂತ, ಆಮೇಲೆ ಅದನ್ನ ಕೊಟ್ಟರೆ ನೀನು ಆಮೇಲೆ ನಿನ್ನ ಭೂಮಿಯಲ್ಲಿ ಬೆಳೆ ಬೆಳೆಯಬಹುದು ಅಂತ ಹೇಳಿದೆ ಸರ್. ಅದಕ್ಕೆ ನಮ್ಮ ಮಣ್ಣು ಪರೀಕ್ಷೆ ಮಾಡಿದೆ ಸರ್, ಮೊದಲು ಮಾಡಿದ ಅದೇ ಕೆಲಸ ಸರ್. ಅಂದರೆ ನೀವು ಬೆಳೆಯುವಂಥ ಹೂವಿನ ಬೆಳೆಗಳು ಸಾಕಷ್ಟು ಬೆಳೀತಾ ಇದ್ರಲ್ಲ, ಇವಕ್ಕೆ ಎಷ್ಟು ಮಟ್ಟಿಗೆ ತೇವಾಂಶ ಬೇಕು ಅಂತ ಹೇಳ್ತೀವಿ ಸರ್? ಹೂವಿನ ಬೆಳೆಗೆ ಬೇರೆ ಬೆಳೆಗಿಂತ ಇದಕ್ಕೆ 0.5% ಇದ್ರೆ ಸಾಕು, ಅದಕ್ಕೆ ಬೆಳೆನೂ ತೆಗಿಬೋದು, ಇದಕ್ಕೇನು ಅದಕ್ಕೆ ನೀರು ಬೇಕೇ ಆಗಿಲ್ಲ, ಅದಕ್ಕೆ ಕಡಿಮೆನೂ ಬೇಕಿಲ್ಲ ಸರ್. ನಾನೀಗ ಒಂದು ಇವನ್ನೆಲ್ಲ ಬೆಳೆ ಬೆಳೀಬೇಕಾದ್ರೆ ನೀರು ಕಟ್ಟ ನೀರಿಗಾದರೆ 1 ಎಕರೆ ಕಟ್ಬೋದು ಸರ್, 1.5 ಇಂಚ್ ನೀರನ್ನ, ಆಯ್ ನೀರಾದರೆ ಈಗ ಅದೇ ನೀರನ್ನ ನಾನು ಡ್ರಿಪ್ ಮುಖಾಂತರ ಡ್ರಿಪ್ ಮಾಡಿಕೊಂಡು ನಾನು ಒಂದು 5 ಎಕರೆಗೆ ಬೆಳವಣಿಗೆ ಮಾಡಿ ಬೆಳೆ ಬೆಳೆದೆ ಸರ್. ಅಂದ್ರೆ ಡ್ರಿಪ್ ವ್ಯವಸ್ಥೆ ಸಾಕಷ್ಟು ಅನುಕೂಲ, ಯಾಕಂತಂದ್ರೆ ನೀರನ್ನ ಉಳಿತಾಯ ಮಾಡಬಹುದು. ಹ್ಞೂ ಸರ್, ಖಂಡಿತ ಖಂಡಿತ ನೀರಿನ ಉಳಿತಾಯ ಮತ್ತು ನೀರಿನ ಮೂಲ ಬಹಳ ಕಡಿಮೆ ಮಾಡುದು ಸರ್. ಈಗ ನೀರು ಕೊರತೆಯಾದಾಗ ನೀರನ್ನ ನಾವು ಡ್ರಿಪ್ ಮುಖಾಂತರ ಕಡಿಮೆ ನೀರಲ್ಲಿ ಬಳಸ್ಕೊಂಡ್ಬಿಟ್ಟು ನೀರು ಉಳಿತಾಯ ಮಾಡಬಹುದು ಸರ್. ಈಗೆಲ್ಲ ಸಾಕಷ್ಟು ತೋಟಗಾರಿಕೆ ಬೆಳೆಗಳಿಗೆ ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಇದೆ ನಿಮಗೆ ಹನಿ ನೀರಾವರಿ ಪದ್ಧತಿ ಮಾಡಬೇಕು? ಹ್ಞೂ ಸರ್, ನಮ್ಗೆ ಗೊತ್ತಾಯ್ತು, ಹನಿ ನೀರಾವರಿ ಪದ್ಧತಿ ಮಾಡಿಕೊಂಡು ಡ್ರಿಪ್ ವ್ಯವಸ್ಥೆ ಮಾಡಿಕೊಂಡು ಅನುಕೂಲ ಪಡ್ಕೊಂಡಿದ್ದೀವಿ ಸರ್. ಈಗ ಮಲ್ಲಿಗೆ ಅಂತಂದ್ರೆ ಯಾವ ತಳಿಯ ಮಲ್ಲಿಗೆಯನ್ನ ಬೆಳೀತಾ ಇದ್ರ ಸರ್? ನಮಗೆ ಈಗ ಮಲ್ಲಿಗೆ ಅಂದ್ರೆ ಒಂದು ಕಾಕಡ, ಇನ್ನೊಂದು ಸೂಜ್ ಮಲ್ಲಿಗೆ ಅಂತ ಒಂದು ಬರುತ್ತೆ ಸರ್. ಈಗ ನನ್ನಲ್ಲಿ ಇರೋದು ಒಂದು 2 ತಳಿ ಮಾತ್ರ ಇದೆ, ನೆಕ್ಸ್ಟ್ ನಾನು ಹಾಕ್ಬೇಕನ್ನೋ ಒಂದು ಇದೆ ಸರ್. ಒಂದು ಕಾಕಡ, ಒಂದು ಸಣ್ಣ ಮಲ್ಲಿಗೆ ಮಾತ್ರ ನಾನು ಈಗ ಬೆಳೀತಾ ಇದ್ದೀನಿ ಸರ್. ಈಗ ಸಣ್ಣ ಮಲ್ಲಿಗೆ ಮತ್ತು ಕಾಕಡ ಮಲ್ಲಿಗೆಯ ಒಂದು ಹೂವಿನ ಸಸಿಗಳನ್ನ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ಸರ್? ಇವು ನಾನು ತಮಿಳ್ನಾಡಿಂದಾನೇ ತರಿಸಿದ್ದೀನಿ ಸರ್. ಈಗ ನೀವು ಯಾವುದೇ ಒಂದು ಹೂವಿನ ಸಸಿ ತಗೊಂಡು ಬಂದಿರೋದು ತಮಿಳ್ನಾಡಿಂದ ಅಂತ ಹೇಳಿ ಸರ್? ಸರ್, ನನಗೆ ಇವುಗಿಂತ ಅವು ಒಳ್ಳೆ ಇಳುವರಿ ಬಂತು ಅನ್ನೋದು ಗೊತ್ತಾಯ್ತು, ಮತ್ತೆ ನನಗೆ ಲಾಭದಾಯಕ ನೋಡ್ಕೊಳಂಗಾಯ್ತಲ್ಲ, ನಮಗೆ ಕನ್ಫರ್ಮ್ ಆಗದಿಂದ ನಾನು ತಮಿಳ್ನಾಡಿಂದಾನೇ ತರಿಸಿದ್ದೀನಿ ಸರ್. ಈಗ ಈಗ ಮತ್ತೆ ಇದ್ರ ಜೊತೆಗೆ ಚೆಂಡು ಹೂವು ಅಂತಂದ್ರೆ 1 ಎಕರೆ ಒಳಗಡೆ ಬೆಳೆದ್ರೆ ಸರ್? ಚೆಂಡು ಹೂವು ಬಂದ್ಬಿಟ್ಟು ನಾನು ಒಂದು 3 ಎಕರೆಯಿಂದ 4 ಎಕರೆವರೆಗೂ ಬೆಳೆದಿದ್ದೀನಿ, ಅಂದ್ರೆ ಸೀಸನ್ ಟೈಮಲ್ಲಿ ಮಾತ್ರ ಸರ್. ಈಗ ಅಂದ್ರೆ ಯಾವ ಸೀಸನ್ ಅಲ್ಲಿ ನೀವು ಹೆಚ್ಚಾಗಿ ಚೆಂಡು ಬೆಳೆಯೋದು ಸರ್? ದಸರಾ ಹಬ್ಬಕ್ಕೆ ಮಾತ್ರ ನಾವು ಅತಿ ಹೆಚ್ಚಾಗಿ ಬೆಳಿತೀವಿ ಸರ್. ಅಂದ್ರೆ ಓನ್ ಆಗಿ ಎಲ್ಲ ಬೀಜ ಗೊಬ್ಬರ ತಂದು ಬೆಳಿತಾರೆ, ಏನು ಕಂಪನಿಯಿಂದ ಕೊಟ್ಟು ಬೆಳೆಸ್ತಾರಲ್ಲ ಆ ತರ ಮಾಡ್ತಾರೆ? ಇಲ್ಲ ಸರ್, ನಾವು ಅದನ್ನ ಸಸಿನೇ ಒಪ್ಪಂದ ಕೃಷಿ ಏನು ಮಾಡ್ಕೊಂಡಿಲ್ಲ? ಇಲ್ಲ ಇಲ್ಲ ಸರ್, ಸಸಿನೇ ಆ ಕಡೆಯಿಂದ ತರಿಸ್ತೀವಿ ಸರ್. ನಾನು ತರಿಸಿದ್ದು ಒಂದು 3 ಟೈಮ್ ಸರ್, ಅದು ಆ ಕಡೆಯಿಂದ ತಾತ್ಪತ್ರಿ ಅಂತ ಆಂಧ್ರದಿಂದ ನನಗೆ ಫಸ್ಟ್ ಟೈಮ್ ಅಲ್ಲಿ ತರಿಸಿದೆ. ಇಲ್ಲಿ ಸುತ್ತಮುತ್ತಕ್ಕಿಂತ ಅದು ಹೆಚ್ಚು ಲಾಭ ಬಂತು, ಮತ್ತೆ ಇಳುವರಿನೂ ಬಂತು. ಮತ್ತೆ ನನಗೆ ಈ ದಸರಾ ಹಬ್ಬದಲ್ಲಿ ಅದರಲ್ಲಿ ನನಗೆ ಒಂದು ಗಿಡಕ್ಕೆ ಕನಿಷ್ಠ ಅಂದ್ರೆ 4 ರಿಂದ 5 ಕೆಜಿ ವರೆಗೂ ಬಂತು ಸರ್ ಇಳುವರಿ. ಒಟ್ಟಾರೆ ಸತೀಶ್ ಅವರೇ, ಈ ಹೂವಿನ ಕೃಷಿಯಲ್ಲಿ ನಿಮಗೆ ವರ್ಷವಿಡೀ ಆದಾಯ ಕಾಣಬಹುದು ಅಂತ ಹೇಳ್ತೀರಾ? ಖಂಡಿತ ಸರ್. ಈಗ ನಾವು ಮೂಲಂತ ಆದಾಯದಲ್ಲಿ ಮೆಕ್ಕೆಜೋಳ, ರಾಗಿ ಇವನ್ನೆಲ್ಲ ಬೆಳೆದ್ಬಿಟ್ಟು ಲಾಭ ಕಡಿಮೆ ಕಾಣಿಸುತ್ತೆ ಸರ್. ಇದು ಒಂದು ದಿನಕ್ಕೆ ಕನಿಷ್ಠ ಅಂದ್ರೆ ನಾವು ಇಷ್ಟು ಫಸಲಿಂದ ನಮ್ದು ಒಂದು 8-10 ಸಾವಿರ ರೂಪಾಯಿವರೆಗೂ ಬೆಳಿತೀನಿ ಸರ್ ಒಂದು ದಿನಕ್ಕೆ. ಆದರೆ ಲೇಬರ್ಸ್ ಅದೆಲ್ಲ ತೆಗೆದಾಕಿ ನನ್ನ ಓನ್ ಇದಕ್ಕೆ ಒಂದು 7-8 ಸಾವಿರ ರೂಪಾಯಿವರೆಗೂ ಉಳಿಸ್ತೀನಿ ಸರ್. ಈಗ ಈಗ ಸಾಕಷ್ಟು ರೀತಿಯಾದಂಥ ಹೂವನ್ನು ಬೆಳಿತೀರಾ, ಕನಕಾಂಬರ ಬೆಳಿತೀರಾ, ಸುಗಂಧರಾಜ ಬೆಳಿತೀರಾ, ಮಲ್ಲಿಗೆ ಬೆಳಿತೀರಾ, ಗುಲಾಬಿ ಬೆಳಿತೀರಾ, ಚೆಂಡು ಬೆಳಿತೀರಾ, ಒಂದಲ್ಲ ಒಂದು ಹೂವು ನಿಮಗಿದ್ದೇ ಇರುತ್ತೆ ಯಾವಾಗಲೂ? ಹ್ಞೂ ಸರ್, ಅದು ಸೀಸನ್ ತಕ್ಕ ನಾವು ಬೆಳೆದಿರ್ತೀವಿ, ಮತ್ತು ಸೀಸನ್ ತಕ್ಕ ನಾವು ಲಾಭ ತಗೊಂತಿರ್ತೀವಿ ಸರ್. ಒಟ್ಟಾರೆ ಹೂವಿನ ಕೃಷಿ ನಿಮಗೆ ಲಾಭದಾಯಕ ತಂದುಕೊಟ್ಟಿದೆ? ಹ್ಞೂ ಸರ್, ಖಂಡಿತವಾಗಿ. ನನಗೆ ನನ್ನ ಯಾವ್ದಾನ ಒಂದು ಲೆಕ್ಚರ್ ಪೋಸ್ಟ್ಗೆ ಹೋದರೆ ಒಂದು 30-50 ಸಾವಿರ ರೂಪಾಯಿ ಸಿಗ್ಬೋದು. ಆದರೆ ಖಂಡಿತವಾಗಿ ನಾನು ಒಂದು ತಿಂಗಳಿಗೆ ಕನಿಷ್ಠ ಅಂದರೆ ನಾನು ಓನ್ ಇದರಲ್ಲೇ ಆಗಿ ಮನೆಯವರೆಲ್ಲ ಬಿಟ್ಟು ನಾನು ಒಬ್ಬನೇ 50-60 ಸಾವಿರ ರೂಪಾಯಿವರೆಗೂ ಲಾಭ ತೆಗಿತಾ ಇದ್ದೀನಿ ಸರ್. ಈಗ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇಷ್ಟೊಂದು ಓದ್ಕೊಂಡಿದ್ದೀಯಪ್ಪ, ಈ ಕೃಷಿಗೆ ಯಾಕೆ ಬರಬೇಡ, ಬೇರೆ ಯಾವುದಾದ್ರು ಒಂದು ಕೆಲಸಕ್ಕೆ ಹೋಗೋ ಅಂತ ಪ್ರಾರಂಭದಲ್ಲಿ ಅಂದ್ರಲ್ಲ, ಈಗೇನಂತಾರೆ ಅವರು ಕೃಷಿಯ ಸಾಧನೆ ನೋಡಿ? ಸರ್, ಈಗ ಅದನ್ನೇ ಎಲ್ಲಿ ಬೇಡಪ್ಪ, ಇದನ್ನೇ ಮಾಡ್ಕೊಂಡು ಹೋಗು ಸಾಕು, ಸಾಕಷ್ಟು ಜಮೀನು ಇದೆ, ಇಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಅದನ್ನೇನು ಬಿಡಪ್ಪ ಅಂತ ಇದ್ದಾರೆ ಸರ್. ಸತೀಶ್ ಅವರೇ, ಇಲ್ಲೇ ತನಕ ಈ ಒಂದು ಹೂವಿನ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಹೂವಿನ ಕೃಷಿಯ ಅನುಭವಗಳು ಕುರಿತು ಮೊಳಕಾಲ್ಮೂರು ತಾಲೂಕು ಕೋನಸಾಗರ ಗ್ರಾಮದ ಯುವ ಪ್ರಗತಿಪರ ಕೃಷಿಕ ಟಿ ಸತೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರಾ? ನಿನ್ನೆ ಕಾಯ್ತಾ ಇದ್ದೆ ಅಶಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೇನೆ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು 2ನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಆಶಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ.

ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ 3,900 ರೂಪಾಯಿಗಳಿಂದ ಗರಿಷ್ಠ 3,900 ರೂಪಾಯಿಗಳು. ಜೋಳ ಕನಿಷ್ಠ 1,489 ರೂಪಾಯಿಗಳಿಂದ ಗರಿಷ್ಠ 1,489 ರೂಪಾಯಿಗಳು. ರಾಗಿ 1,469 ರೂಪಾಯಿಗಳಿಂದ 2,516 ರೂಪಾಯಿಗಳು. ಎಳ್ಳು ಕನಿಷ್ಠ 7,300 ರೂಪಾಯಿಗಳಿಂದ ಗರಿಷ್ಠ 7,300 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 6,927 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 4,749 ರೂಪಾಯಿಗಳಿಂದ ಗರಿಷ್ಠ 4,811 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಹತ್ತಿ DCH ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 16,689 ರೂಪಾಯಿಗಳು. ಅಡಿಕೆ ರಾಶಿ ಚನ್ನಗಿರಿ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ 44,029 ರೂಪಾಯಿಗಳಿಂದ ಗರಿಷ್ಠ 46,400 ರೂಪಾಯಿಗಳು. ಮೆಣಸು ಕ್ವಿಂಟಲ್ಗೆ ಕನಿಷ್ಠ 45,879 ರೂಪಾಯಿಗಳಿಂದ ಗರಿಷ್ಠ 46,789 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,466 ರೂಪಾಯಿಗಳಿಂದ ಗರಿಷ್ಠ 1,839 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಹಲಸಂದಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು. ಬೂದ್ಕುಂಬಳಕಾಯಿ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಲ್ಗೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,500 ರೂಪಾಯಿಗಳು. ಪಚ್ಚಬಾಳೆ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,000 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳಿಂದ ಗರಿಷ್ಠ 5,000 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 6,000 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಲ್ಗೆ ಕನಿಷ್ಠ 4,500 ರೂಪಾಯಿಗಳಿಂದ ಗರಿಷ್ಠ 5,500 ರೂಪಾಯಿಗಳು. ಹೂಕೋಸು ಕ್ವಿಂಟಲ್ಗೆ 1,000 ರೂಪಾಯಿಗಳಿಂದ ಗರಿಷ್ಠ 1,400 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,000 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಹೌರೆಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,500 ರೂಪಾಯಿಗಳಿಂದ ಗರಿಷ್ಠ 4,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಲ್ಗೆ ಕನಿಷ್ಠ 3,800 ರೂಪಾಯಿಗಳಿಂದ ಗರಿಷ್ಠ 4,500 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಲ್ಗೆ 1,731 ರೂಪಾಯಿಗಳಿಂದ ಗರಿಷ್ಠ 1,731 ರೂಪಾಯಿಗಳು. ತೊಗರಿಕಾಯಿ ಕ್ವಿಂಟಲ್ಗೆ ಕನಿಷ್ಠ 4,100 ರೂಪಾಯಿಗಳಿಂದ ಗರಿಷ್ಠ 4,500 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಲ್ಗೆ 1,409 ರೂಪಾಯಿಗಳಿಂದ ಗರಿಷ್ಠ 2,179 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,890 ರೂಪಾಯಿಗಳಿಂದ ಗರಿಷ್ಠ 4,890 ರೂಪಾಯಿಗಳು. ಉದ್ದಿನಕಾಳು ಕ್ವಿಂಟಲ್ಗೆ ಕನಿಷ್ಠ 2,658 ರೂಪಾಯಿಗಳಿಂದ ಗರಿಷ್ಠ 6,439 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಲ್ಗೆ ಕನಿಷ್ಠ 4,525 ರೂಪಾಯಿಗಳಿಂದ ಗರಿಷ್ಠ 6,100 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,219 ರೂಪಾಯಿಗಳಿಂದ ಗರಿಷ್ಠ 2,379 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,780 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ ಕನಿಷ್ಠ 4,370 ರೂಪಾಯಿಗಳಿಂದ ಗರಿಷ್ಠ 6,640 ರೂಪಾಯಿಗಳು. ಹರಪನಹಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆಕಾಳು ಕ್ವಿಂಟಲ್ಗೆ ಕನಿಷ್ಠ 6,950 ರೂಪಾಯಿಗಳಿಂದ ಗರಿಷ್ಠ 6,950 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,750 ರೂಪಾಯಿಗಳಿಂದ ಗರಿಷ್ಠ 1,770 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಇದೀಗ ಜನಪದ ಗೀತೆ ಹಾಡಿದ್ದಾರೆ ಬಿಕೆ ಸುಮಿತ್ರಾ. ಪಾಪ ತಾ ಸುಖ ಮಕ್ಕಳ ಮಾ